AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ, ಅಂಗಾಂಶ ಕೃಷಿ ಬಾಳೆ ಸಸಿ ಉತ್ಪಾದನೆ ಹಾಗೂ ಪ್ರಾಮುಖ್ಯತೆ ಕುರಿತು ದಾವಣಗೆರೆ ಅಂಗಾಂಶ ಕೃಷಿ ಪ್ರಯೋಗಾಲಯ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಶ್ವಿನಿ ಡಿಆರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆಯ ಅಂಗಾಂಶ ಕೃಷಿ ಪ್ರಯೋಗಾಲಯ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಶ್ವಿನಿ ಡಿಆರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಅಂಗಾಂಶ ಕೃಷಿ ಬಾಳೆಯ ಉತ್ಪಾದನೆ ಹಾಗೂ ಪ್ರಾಮುಖ್ಯತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಬಂದಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಮೊದಲಿಗೆ ನಿಮ್ಮ ಈ ಜೈವಿಕ ಕೇಂದ್ರದ ಒಂದು ಪರಿಚಯ ಮಾಡಿಕೊಡಿ ಮೇಡಮ್. ನಮ್ಮ ಜೈವಿಕ ಕೇಂದ್ರ ಬಂದ್ಬಿಟ್ಟು ದಾವಣಗೆರೆಯಲ್ಲಿ ಹಣ್ಣಿನ ಮಾರುಕಟ್ಟೆ ಚಿಕ್ಕನಹಳ್ಳಿ ರೋಡ್ APMC ಎರಡು ಹತ್ರ ಇದೆ ಸರ್. ತೋಟಗಾರಿಕೆ ಇಲಾಖೆಯಲ್ಲಿ ಜೈವಿಕ ಕೇಂದ್ರ ನಾವು 6 ಜಿಲ್ಲೆಗಳಲ್ಲಿ ಇದಾವೆ. ಒಂದು ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಹುಳಿಮಾವು ಬೆಂಗಳೂರಲ್ಲಿ ಇದೆ. ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಮೈಸೂರು, ಬೆಳಗಾಮು, ಬೀದರು ಮತ್ತೆ ದಾವಣಗೆರೆಯಲ್ಲಿದೆ. ಬಣ್ಣು ನೀರು ಪರೀಕ್ಷೆ ಮಾತ್ರ ನಮಗೆ ಕೊಪ್ಪಳ ಜಿಲ್ಲೆಯಲ್ಲಿ ಸಿಗುತ್ತೆ ಸರ್. ಈ ಜೈವಿಕ ಕೇಂದ್ರದಲ್ಲಿ ಏನಂದ್ರೆ ರೈತರಿಗೆ ಕನಿಷ್ಠ ದರದಲ್ಲಿ ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಮತ್ತೆ ಗೊಬ್ಬರಗಳನ್ನ ಉತ್ಪಾದನೆ ಮಾಡಿ ಕಡಿಮೆ ದರದಲ್ಲಿ ರೈತರಿಗೆ ಸಿಗುವಂತ ಮಾಡೋದು ಮತ್ತೆ ಅಂಗಾಂಶ ಬಾಳೆ ಸಸಿಗಳನ್ನು ಕೂಡ ಕಡಿಮೆ ದರದಲ್ಲಿ ರೈತರಿಗೆ ದೊರೆಯುವಂತ ಮಾಡುವಂತ ಕೆಲಸವನ್ನ ಈ ಜೈವಿಕ ಕೇಂದ್ರದಲ್ಲಿ ಮಾಡಲಾಗುತ್ತೆ ಸರ್. ಅಂದ್ರೆ ರೈತರಿಗೆ ಸಾಕಷ್ಟು ಉಪಯೋಗ ಆಗಂತ ಕೆಲಸಗಳನ್ನ ಅವರಿಗೆ ಬೇಗ ಸಿಗುವಂತ ಮಾಹಿತಿನ ಚೆನ್ನಾಗೂ ಕೊಡ್ತೀವಿ. ಉತ್ಪಾದನೆಗಳನ್ನ ನಾವೇನ್ ಬಾಳೆ ಸಸಿ ಆಗಿರ್ಬೋದು ಗೊಬ್ಬರಗಳನ್ನ ಕಡಿಮೆ ದರದಲ್ಲಿ ಕೊಡ್ತೀವಿ ಸರ್. ಕೊಡ್ತೀರಾ? ಮತ್ತೆ ಹಾಗಿದ್ರೆ ಇವತ್ತು ನಾವು ಈ ಅಂಗಾಂಶ ಕೃಷಿ ಬಾಳೆ ಬಗ್ಗೆ ಮಾತಾಡೋದ್ರಿಂದ ಇದ್ರ ಪ್ರಾಮುಖ್ಯತೆ ಏನಂತ ಹೇಳ್ತೀರಾ? ಸರ್, ರೈತರು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಫಸ್ಟ್ ಎಲ್ಲ ಗಡ್ಡೆಗಳನ್ನ ತಗೊಂಡ್ಬಂದು ಮಾಡ್ತಾರೆ. ಸೊ ಗಡ್ಡೆಗಳನ್ನ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಅವ್ ಬೇರೆ ಜಮೀನಿನಿಂದ ಏನ್ ಮಾಡ್ತಾರೆ ಗಡ್ಡೆನ ತಗೊಂಡ್ಬಂದು ಡೈರೆಕ್ಟ್ ಆಗಿ ಭೂಮಿಗೆ ಹಾಕ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿರ್ತಕ್ಕಂತ ರೋಗಗಳು ಅಲ್ಲಿರ್ತಕ್ಕಂತ ಕೀಟಗಳು ಇದೇ ಕಂದಿನಿಂದ ಅಥವಾ ಗಡ್ಡೆಯಿಂದ ತಗೊಂಡ್ಬಂದಿರ್ತಾರೆ ಹಾಕಿರ್ತಾರೆ. ಇದು ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಇಲ್ಲಿ ರೋಗಗಳೆಲ್ಲ ಜಾಸ್ತಿ ಬರುತ್ತೆ ಮತ್ತೆ ನಮ್ಗೆ ಇದರಿಂದ ಅಧಿಕ ಇಳುವರಿನು ಬರಲ್ಲ. ಒಂದು ಕಂದು ತಗೊಂಡ್ ನಾವು ರೈತರು ಭೂಮಿಲಿ ಹಾಕಿದ್ರೆ ಒಂದೇ ಬಾಳೆ ಸಸಿನ ತಗೋಬಹುದು. ಅದೇ ನಾವು ಅಂಗಾಂಶ ಕೃಷಿನ ತಗೊಂಡ್ ಮಾಡಿದ್ರೆ ಏನ್ ಮಾಡ್ತೀವಿ, ಇದರಲ್ಲಿ ನಮ್ಗೆ ಕೀಟ ರೋಗಗಳಿಂದ ಮುಕ್ತಿ ಸಿಗುತ್ತೆ, ಅಧಿಕ ಸಸಿಗಳನ್ನ ನಾವು ಅಭಿವೃದ್ಧಿ ಪಡಿಸಬಹುದು. ಅಂದ್ರೆ ಒಂದು ಕಂದಿನಿಂದ ನಾವು 100 ಸಸಿನ ಉತ್ಪಾದನೆ ಮಾಡಬಹುದು ಮತ್ತೆ ಇದರಿಂದ ನಮಗೆ ಎಲ್ಲಾದು ಇಳುವರಿ ಒಂದೇ ಸಮನಾಗಿ ಬರುತ್ತೆ. ಯಾಕಂದ್ರೆ ಒಂದು ಕಂದಿನಿಂದ ನಾವು ಕಂದನ ಡೈರೆಕ್ಟ್ ಭೂಮಿ ಹಾಕೋದ್ರಿಂದ ಇಲ್ಲಿ ಏನಿರುತ್ತಲ್ಲ ಈ ಒಂದ್ ಕಂದು ಇನ್ನೊಂದ್ ಕಂದು ಒಂದೇ ತರ ಇರೋದಿಲ್ಲ. ಈ ಕಂದಿಗೆ ಇಳುವರಿ ಬೇಗ ಬರುತ್ತೆ, ಈ ಕಂದಿನ ಇಳುವರಿ ಇನ್ನೊಂದ್ಸಲ ಬರುತ್ತೆ. ಬಟ್ ಅಂಗಾಂಶ ಕೃಷಿ ಬಾಳೆಲಿ ಹಂಗಲ್ಲ, ನಾವು ಎಲ್ಲವುದನ್ನ ಪ್ರಯೋಗಾಲಯದಲ್ಲಿ ಬೆಳೆಸಿರೋದ್ರಿಂದ ನಮ್ಗೆ ಎಲ್ಲಾದು ಇಳುವರಿ ಒಂದೇ ಸಮನಾಗಿ ಬರುತ್ತೆ ಮತ್ತೆ ಮಾರುಕಟ್ಟೆಗೆ ಹೆಚ್ಚಿನ ಬೇಡಿಕೆ ಕೂಡ ಇದೆ. ಹಂಗಾಗಿ ಇದರಿಂದ ಅಧಿಕ ಲಾಭ ಮತ್ತೆ ಇಳುವರಿನ ನಾವು ಪಡೆಯಬಹುದು. ಅದೇ ನಾವು ಕಂದುಗಳನ್ನ ಮಾಡೋದ್ರಿಂದ ನಮ್ಗೆ ಅಧಿಕ ಇಳುವರಿನೂ ಬರೋದಿಲ್ಲ ಮತ್ತೆ ಅದರಿಂದ ಸಸಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದ್ ಕಂದಿನ ಒಂದೇ ಬಾಳೆ ಸಸಿನ ತಗೋಬಹುದು. ಬಟ್ ನಾವು ಅಂಗಾಂಶ ಕೃಷಿ ಬಾಳೆ ಸಸಿನ ಮಾಡೋದ್ರಿಂದ ಒಂದು ಕಂದಿನಿಂದ 100 ಸಸಿನ ನಾವು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡಬಹುದು. ಅಂದ್ರೆ ನಮ್ಮ ರೈತರು ಈಗ ಅಕ್ಕಪಕ್ಕ ಸ್ನೇಹಿತರ ಕಪ್ಪಲೆಲ್ಲ ಕಂದುಗಳು ಸಿಗ್ತವೆ ಕಡಿಮೆ ರೇಟ್ ಅಲ್ಲಿ ಅಂತಂದು ತಾಂಬಾರದು, ಮತ್ತೆ ಸಾಕಷ್ಟು ನರ್ಸರಿಗಳಲ್ಲಿ ಬಾಳೆ ಸಸಿಗಳು ಸಿಗ್ತವೆ ಅಂತ ತಾಂಬಂದು ನಾಟಿ ಮಾಡಿದಾಗ ಒಂದೇ ರೀತಿ ಇಳುವರಿ ಬರಲ್ಲ, ಒಂದೇ ಸರಿ ಕಟಾವಿಗೆ ಬರಲ್ಲ, ಮತ್ತೆ ಸಾಕಷ್ಟು ಇಳುವರಿಯಲ್ಲಿನೂ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಈ ಅಂಗಾಂಶ ಸಸಿಗಳನ್ನ ಬಳಸೋದ್ರೆ ಸಾಕಷ್ಟು ಅನುಕೂಲ ಅಂತೀರಾ? ಹೌದು, ಅನುಕೂಲ ಇದೆ ಸರ್ ನಮಗೆ. ಇದರಿಂದ ಇಳುವರಿ ಜಾಸ್ತಿ ಬರುತ್ತೆ. ನೀವು ಕಂದವನ್ನ ತಗೊಂಬಂದ್ರೆ ಇಳುವರಿ ಒಂದು ಗೊನೆಯಲ್ಲಿ ನಿಮ್ಗೆ 15-20 KG ಬರೋದೇ ಹೆಚ್ಚಾಗುತ್ತೆ. ಅದೇ ನಾವು ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನ ಏನ್ ಮಾಡ್ತೀವಲ್ಲ ಅದರಲ್ಲಿ 30-35 KG ಒಂದು ಗೊನೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಅದರಿಂದ ಹಂಗಾಗಿ ಇದರಿಂದ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಈಗ ನಿಮ್ಮ ಪ್ರಯೋಗಾಲಯದಲ್ಲಿ ಈ ಅಂಗಾಂಶ ಕೃಷಿ ಬಾಳೆನ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ? ಸರ್, ನಾವು ಮೊದಲು ರೈತರ ಜಮೀನುಗಳಿಗೆ ಭೇಟಿ ನೀಡ್ತೀವಿ. ಅದರಲ್ಲಿ ಫಸ್ಟ್ ಅದು ಗಿಡ ರೋಗ ಮುಕ್ತ ಇದೆಯಲ್ಲ ಅಂತ ನಾವು ನೋಡ್ತೀವಿ. ಮತ್ತೆ ಆ ಗೊನೆ 30-35 KG ಬರುತ್ತಾ ಅಂತ ನಾವು ಅಂದಾಜು ಮಾಡಿ ಅವಕ್ಕೆ ಟ್ಯಾಗ್ ಮಾಡಿ ಹೋಗಿರ್ತೀವಿ ಸರ್. ರೈತರು ಕಟಾವ್ ಮಾಡಿದಾದ್ಮೇಲೆ ನಮಗೆ ಹೇಳ್ತಾರೆ ಹಿಂಗೆ ಕಟಾವ್ ಮಾಡಿದೀವಿ ಅಂತ. ಆದ್ಮೇಲೆ ಹೋಗಿ ನಾವು ಯಾವ ಬಾಳೆ ಗಿಡಗಳಿಗೆ ಟ್ಯಾಗ್ ಮಾಡಿರ್ತೀವ ಆ ಟ್ಯಾಗ್ ಮಾಡಿರ್ತಕ್ಕಂಥ ಗಿಡಗಳ ಸುತ್ತ ಏನ್ ಬೆಳೆದಿರ್ತ ಕಂದುಗಳನ್ನ ತಗೊಂಬಂದು ಫಸ್ಟ್ ಕಂದುಗಳು ನಮ್ಮ ಜೈವಿಕ ಕೇಂದ್ರಕ್ಕೆ ತಗೊಂಬಂದ್ಬಿಟ್ಟು ಅಲ್ಲಿ ಕಂದುಗಳನ್ನ ತೊಳಿತೀವಿ ಸರ್. ಅಲ್ಲಿರ್ತಕ್ಕಂಥ ಮಣ್ಣು ಅಲ್ಲಿರ್ತಕ್ಕಂಥ ಏನಾದ್ರು ಯಾವ್ದೇ ಒಂದು ತಗೊಂಬಂದ್ರೆ ಸಣ್ಣ ಪುಟ್ಟದಾದ್ರೂ ಕಂಟಾಮಿನೇಷನ್ ಅಂದ್ರೆ ರೋಗ ಏನಾದ್ರು ಇರುತ್ತೆ. ಸೊ ಅದೆಲ್ಲ ನೀರಿನಲ್ಲಿ ತೊಳಿತೀವಿ ಸರ್. ತೊಳೆದ್ಬಿಟ್ಟು ತಂದ ದಿನವೇ ಬೇವೆಸ್ಟಿನ್ ಅಂತ ಕೆಮಿಕಲ್ ಇದೆ ಅದರಲ್ಲಿ 2 grams per liter ಅಲ್ಲಿ ಕಂದುಗಳನ್ನ ನೆನೆಸ್ತೀವಿ ಸರ್. ನೆನಕಿದಾದ್ಮೇಲೆ ತಿರುಗ್ ದಿನ ಬೆಳಗ್ಗೆನೆ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಕಂದುಗಳನ್ನೆಲ್ಲ ಮತ್ತೆ ರೀಸೈಜ್ ಮಾಡ್ತೀವಿ. ಅಂದ್ರೆ ಅದು ಒಂದು ಕಂದನ್ನ ನಾವೇನ್ ತಗೊಂಡ್ಬರ್ತೀವಲ್ಲ 500 ರಿಂದ 750 ಗ್ರಾಂ ಇರುತ್ತೆ ಸರ್, ಆ ಅಂತ ಕಂದನ್ನ ನಾವು ಪ್ರಯೋಗಾಲದ ಒಳಗಡೆ ಹೋಗ್ಬೇಕು ಅಂತಂದ್ರೆ 5 ರಿಂದ 10 ಗ್ರಾಂ ಬರಬೇಕು. ಯಾಕಂದ್ರೆ ನಾವು ಅದರಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನೋದು ಜಾಸ್ತಿ ಬರಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ರೀಸೈಜ್ ಮಾಡ್ತಾ ಮಾಡ್ತಾ ಮಾಡ್ತಾ ಒಳಗಡೆ ಒಂದು ಕಂದಿನಿಂದ 100 ಸಸಿ ಬರುತ್ತಲ್ಲ ಸರ್, ಒಂದು ಬಾಳೆ ಸಸಿ ಬರಕ್ಕೆ 1 ವರ್ಷ ಬೇಕಾಗುತ್ತೆ. ಅದರಲ್ಲಿ ಒಳಗಡೆ ಸ್ಟೇಜಸ್ ಇದಾವೆ, ಇನ್ಸೆಷನ್ ಸ್ಟೇಜ್, ಮಲ್ಟಿಮೀಡಿಯಾ, ರೂಟಿಂಗ್ ಮೀಡಿಯಾ, ಶೂಟಿಂಗ್ ಮೀಡಿಯಾ ಅಂತ ಇದಾವೆ. ಇವೆಲ್ಲವೂ ಕೂಡ ಒಂದೊಂದು ಸ್ಟೇಜ್ಗೆ 21 ದಿನ ತಗೊಳುತ್ತೆ ಸರ್. ಅವೆಲ್ಲವನ್ನು ನಾವು ತುಂಬಾ ಕಂಟ್ರೋಲ್ಡ್ ಕಂಡೀಷನ್ ಅಂದ್ರೆ ಒಳಗಡೆ ಯಾರನ್ನು ಎಂಟ್ರಿ ಮಾಡೋದಿಲ್ಲ. ನಾವು ಯಾರು ಪ್ರೊಡಕ್ಷನ್ ಮಾಡ್ತೀವಲ್ಲ ಅವರೇ ಮಾತ್ರ ಇರ್ತೀವಿ. ಒಳಗಡೆ ಹೋಗ್ತೀವಿ ಅಂತಂದ್ರೆ ಹ್ಯಾಂಡ್ ಗ್ಲೌಸ್ ಪ್ರೋಟೋಕಾಲ್ ಇರುತ್ತೆ ಸರ್, ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಒಳಗಡೆ ಹೋಗಿ ಒಂದೊಂದು ಸೈಕಲ್ನ ನೀಟಾಗಿ ಡೈಲಿ ಡೈಲಿ ಅಪ್ಡೇಟ್ ಮಾಡ್ತಾ ಅದು ಹೊರಗಡೆ ಬರೋ ಅಷ್ಟೊತ್ತಿಗೆ 1 ವರ್ಷ ತಗೊಳುತ್ತೆ ಸರ್. ಅದಾದ್ಮೇಲೆ ನಾವು ಹೊರಗಡೆ ಶೇಡ್ ನೆಟ್ಟಲ್ಲಿ ಪ್ರೈಮರಿ ಹಾರ್ಡ್ನಿಂಗು ಸೆಕೆಂಡರಿ ಹಾರ್ಡ್ನಿಂಗ್ ಅಂತ ಮಾಡ್ತೀವಿ. ಪ್ರೈಮರಿ ಹಾರ್ಡ್ನಿಂಗು 1 ತಿಂಗಳು, ಸೆಕೆಂಡರಿ ಹಾರ್ಡ್ನಿಂಗ್ 1 ತಿಂಗಳು ಮಾಡಿಬಿಟ್ಟು ಅದು ಬಾಳೆ ಸಸಿಗಳೇನಿರುತ್ತಲ್ಲ 4 ರಿಂದ 5 ಎಲೆಗಳು ಬಂದಾದ್ಮೇಲೆ ರೈತರಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತೀವಿ ಸರ್. ಈಗ ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನ ಉತ್ಪಾದನೆ ಮಾಡಿಕೊಡ್ತೀರ, ರೈತ ತಮ್ಮ ಜಮೀನಿಗೆ ತಗೊಂಡೋಗ ನಂತರ ಅಲ್ಲಿ ಭೂಮಿ ಸಿದ್ಧತೆ ಯಾವ ರೀತಿ ಮಾಡಬೇಕು, ರೈತರ ಜಮೀನಲ್ಲಿ ಏನೇನು ಕೆಲಸ ಮಾಡಿ ನಂತರ ನಾಟಿ ಮಾಡಿದ್ರೆ ಅನುಕೂಲ ಅಂತೀರ? ಹೌದು ಸರ್, ಅದು ಹೇಗೆ ಬೇಸಾಯ ಕ್ರಮಗಳು ಏನ್ ಮೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಇದರಲ್ಲಿ ಮಣ್ಣು ಯಾವ್ದಂದ್ರೆ ಕೆಂಪು ಮಣ್ಣಿನಿಂದ ಹಿಡಿದು ಕಪ್ಪು ಮಣ್ಣು ಎಲ್ಲಾ ರೀತಿಯ ಮಣ್ಣಿನಲ್ಲಿ ಕೂಡ ನಾವು ಇದನ್ನ ಬೆಳೆಯಬಹುದು. ಇದನ್ನ ಯಾವ ಟೈಮಲ್ಲಿ ನಾವು ನಾಟಿ ಮಾಡ್ಬೇಕು ಅಂದ್ರೆ ಜೂನ್, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್, ಜನವರಿ, ಫೆಬ್ರವರಿಯಲ್ಲಿ ನಾಟಿ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ನಾವು ಬೆಳೆದ್ರೆ ಹಬ್ಬಗಳು ಸೀಸನ್ ಬರುತ್ತೆ, ಸೊ ನಮಗೆ ರೇಟ್ ಕೂಡ ಚೆನ್ನಾಗಿ ಸಿಗುತ್ತೆ ಸರ್. ಮತ್ತೆ ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕಪ್ಪ ಅಂದ್ರೆ ಭೂಮಿನ ಫಸ್ಟ್ ನಾವು ಉಳುಮೆ ಮಾಡಬೇಕು. ಉಳುಮೆ ಮಾಡಿದ್ಮೇಲೆ ಒಂದೊಂದು ಗುಂಡಿ ಆಳ ತೆಗಿಬೇಕು. ಎಷ್ಟು ತೆಗಿಬೇಕು ಅಂದ್ರೆ 1.5 ಅಡಿ ಉದ್ದ, 1.5 ಅಡಿ ಅಗಲ, 1.5 ಅಡಿ ಆಳ ತೆಗೆದ್ಬಿಟ್ಟು ಅದ್ರ ಒಳಗಡೆ ಒಂದು ಲೋಡ್ ಕೊಟ್ಟಿಗೆ ಗೊಬ್ಬರಕ್ಕೆ 1 ಕೆಜಿ ಟ್ರೈಕೋಡರ್ಮಾ, 1 ಕೆಜಿ ಸೂಡಾಮೋನಸ್ ಅನ್ನ ಮಿಕ್ಸ್ ಮಾಡಿ ನಾವು ಗುಂಡಿಗಳನ್ನ ತಯಾರು ಮಾಡ್ಕೊಂಡು ಅದ್ರ ಒಳಗಡೆ ಸಸಿನ ಹಾಕ್ಬೇಕಾಗುತ್ತೆ. ಅವಾಗ ನಮಗೆ ಚೆನ್ನಾಗಿ ಉತ್ತಮ ಗುಣಮಟ್ಟದ ಸಸಿಗಳು ಕೂಡ ಸಿಗುತ್ತೆ. ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಎಷ್ಟಿರ್ಬೇಕಪ್ಪ ಅಂದ್ರೆ 6 ಅಡಿ ಇರಬೇಕಾಗುತ್ತೆ. ಒಂದು ಗಿಡದಿಂದ ಗಿಡಕ್ಕೆ 6 ಅಡಿ, ಮತ್ತೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ನಾವು 6 ಅಡಿ ಸಸಿಗಳನ್ನ ನೆಡಬೇಕಾಗುತ್ತೆ. ಒಂದು ಎಕರೆಗೆ ಎಷ್ಟು ಸಸಿಗಳು ಹೋಗ್ತಪ್ಪ ಅಂದ್ರೆ 1210 ಸಸಿಗಳು ಹೋಗುತ್ತೆ ಒಂದು ಎಕರೆಗೆ. ಮತ್ತೆ ನಾಟಿ ಮಾಡೋದು ಹೇಗಪ್ಪ ಅಂದ್ರೆ ನಾವು ಇವನ್ನ ಪಾಲಿ ಬ್ಯಾಗ್ಸ್ ಅಲ್ಲಿ ಹಾಕಿಟ್ಟು ಕೊಡ್ತೀವಿ ನಿಮ್ಗೆ. ಮಣ್ಣಲ್ಲಿ ಪಾಲಿ ಬ್ಯಾಗ್ಸ್ ಅಲ್ಲಿ 4x6 ಸೈಜ್ ಅಲ್ಲಿ ಇರ್ತಕ್ಕಂಥ ಪಾಲಿ ಬ್ಯಾಗ್ಸ್ ಅಲ್ಲಿ ಸಸಿಗಳನ್ನ ಕೊಟ್ಟಿರ್ತೀವಲ್ಲ, ಸೊ ಅವನ್ನ ಸೀಳ್ಬಿಟ್ಟು ಮಣ್ಣಿನ ಒಳಗಡೆ ಏನ್ ಗುಂಡಿ ಮಾಡಿರ್ತಾರೆ ಅದರಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ಹನಿ ನೀರಾವರಿ ಪದ್ಧತಿನ ಉಪಯೋಗಿಸೋದ್ರಿಂದ ಚೆನ್ನಾಗಿ ಸಸಿಗಳಿಗೆ ತೇವಾಂಶನೂ ಸಿಗುತ್ತೆ. ಫ್ಲಡ್ಡಿಂಗ್ ಮಾಡೋಕಿನ ಹನಿ ನೀರಾವರಿ ಮಾಡೋದ್ರಿಂದ ನಮ್ಗೆ ಆ ಸಸಿಗೆ ನೀರ್ ಎಷ್ಟು ಬೇಕಾಗುತ್ತೋ ಅಷ್ಟೇ ನೀರನ್ನ ಸಸಿ ತಗೊಳುತ್ತೆ. ಇದಾದ್ಮೇಲೆ ಗೊಬ್ಬರಗಳನ್ನ ಹೇಗೆ ಬಳಕೆ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿ ಗಿಡಕ್ಕೆ 200 ಗ್ರಾಮ್ ನೈಟ್ರೋಜನ್, 100 ಗ್ರಾಮ್ ಫಾಸ್ಫರಸ್, 300 ಗ್ರಾಮ್ ಪೊಟ್ಯಾಸಿಯಂ ಬಳಕೆ ಗೊಬ್ಬರವನ್ನ 5 ರಿಂದ 80 ಸೆಂಟಿಮೀಟರ್ ಆಳದಲ್ಲಿ ಕೊಟ್ರೆ ನಮ್ಗೆ ಗೊಬ್ಬರಗಳು ಆ ಸಸಿಗೆ ಚೆನ್ನಾಗಿ ತಗೊಳುತ್ತೆ ಸರ್. ನೀವ್ ಹೇಳಿದ್ರಿ ಸಸಿಗಳು ತಂದ್ಮೇಲೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು, ಬೇಸಾಯ ಕ್ರಮಗಳು ಯಾವ ರೀತಿ ಮಾಡ್ಬೇಕು, ಈ ನಾಟಿ ಮಾಡೋದಕ್ಕಿಂತ ಮುಂಚೆ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿದ್ರೆ ಅನುಕೂಲ ಅಂತಾರ ಮೇಡಮ್? ಹೌದು ಸರ್, ಮಾಡಿಸ್ಬೇಕು. ಯಾಕಂದ್ರೆ ಅವಾಗ ಮಾಡಿಸಿದ್ರೆ ನಾವು ಆ ಬಾಳೆ ಬೆಳೆಯೋದಕ್ಕೆ ಅನುಕೂಲ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಅಂದ್ರೆ ಈಗ ಇತ್ತು ಅಂದ್ರೆ ಆ ವರ್ಷ ಬೆಳಿಬಹುದು, ಇಲ್ಲ ಅಂದ್ರೆ ಅದನ್ನ ಆಲ್ಟರ್ನೇಟ್ ಆಗಿ ಬೇರೆ ಬೆಳೆನ ಹಾಕಿ ಆಮೇಲೆ ಅದರಿಂದ ಆದಾಯ ತಗೋದ್ಬಿಟ್ಟು ಮುಂದಿನ ವರ್ಷ ನಾವು ಆ ಬೆಳೆನ ಹಾಕಿದ್ರೆ ಸೊ ನಮಗೆ ಬಾಳೆ ಬೆಳೆ ಚೆನ್ನಾಗಿ ಸಿಗುತ್ತೆ ಸರ್. ಇತ್ತೀಚೆಗೆ ನಮ್ಮ ರೈತರೆಲ್ಲ ಈ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಬಾಳೆ ಬೆಳೀತಾರೆ, ಪಪ್ಪಾಯಿ ಬೆಳೀತಾರೆ. ಅಂತ ಸಂದರ್ಭದಲ್ಲಿ ನಾವು ಯಾವ್ದೋ ಒಂದು ಬಾಳೆ ಬೆಳೆಯೋದಕ್ಕಿಂತ ಈ ಅಂಗಾಂಶ ಕೃಷಿ ಸಸಿ ಬಾಳೆಗಳನ್ನ ತಾಮಂದು ನಾಟಿ ಮಾಡಿ ಬೆಳೆದಾಗ, ಯಾಕಂದ್ರೆ 6-7 ವರ್ಷ ಬೇಕು ಅಡಿಕೆ ಬರ್ಲಿಕ್ಕೆ, ಅಷ್ಟೊಳಗಡೆ ಅಂತರ ಬೆಳೆಗಳು ಬಾಳೆ ಬೆಳೆದಾಗ ಸಾಕಷ್ಟು ಅನುಕೂಲ ಅಂತೀರ? ಲಾಭ ಹೆಂಗಾಗುತ್ತೆ ಅಂದ್ರೆ ಸರ್, ನೀವು ಕಂದು ತಂದ್ರೆ ಲಾಭ ಬರಲ್ಲ. ನೀವು ಅಡಿಕೆ ಹಾಕಿರ್ತೀರ, ಅಡಿಕೆಗೆ ಏನ್ ಬೇಕು, 2-3 ವರ್ಷ ಅದಕ್ಕೆ ನೆರಳು ಬೇಕು. ಆ ನೆರಳಿಗೆ ನಾವು ಯಾವ್ದೋ ಒಂದು ಸುಮ್ಮನೆ ಬಾಳೆ ಕಂದು ತಗೊಂಬಂದ್ವಿ ನನಗೆ ಅಡಿಕೆ ಬೇಕು ಅನ್ನೋದಕ್ಕೆ ಮೇಲೆ ಉದ್ದೇಶ ಬೇಡ. ಇಲ್ಲಿ ಅಡಿಕೆ ಹಾಕಿದಿರಾ ಅಂದ್ರೆ 1 ವರ್ಷ ನಿಮ್ಗೆ ಆದಾಯ ಬರೋದಕ್ಕೋಸ್ಕರನಾಗ್ಲಿ ಅಂಗಾಂಶ ಬಾಳೆ ಸಸಿನ ಹಾಕಿದ್ರಿಂದ ನಿಮಗೆ ಅಡಿಕೆಗೆ ಬೇಕಾದ ನೆರಳು ಸಿಗುತ್ತೆ, ಮತ್ತೆ ನಿಮ್ಗೆ ಅದರಿಂದ ಲಾಭ ಕೂಡ ಅಧಿಕವಾಗಿ ಬರುತ್ತೆ. ಇದರಿಂದ ಅಡಿಕೆ ಮಧ್ಯೆ ಅಂಗಾಂಶ ಕೃಷಿ ಬಾಳೆನೆ ಹಾಕಿದ್ರೆ ತುಂಬಾ ಉಪಯುಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಭೂಮಿ ಸಿದ್ಧತೆ ಆಗಿರುತ್ತೆ, ನಾವು ಅಡಿಕೆಗೆ ಏನೇನ್ ಬೇಕೋ ಡ್ರಿಪ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಮಧ್ಯದಲ್ಲಿ ಇದನ್ನೊಂದು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ರೈತರಿಗೆ ನಾವು ಏನ್ ಅಡಿಕೆಗೆಲ್ಲ ಸಾಕಷ್ಟು ಖರ್ಚು ಮಾಡಿರ್ತೀವೋ ಅದು 1 ವರ್ಷದಲ್ಲಿ ನಮ್ಗೆ ಇದು ಹೆಚ್ಚು ಅನುಕೂಲ ಆಗುತ್ತೆ, ಲಾಭದಾಯಕ ಅಂತೀರ? ಹೌದು ಸರ್. ನೀವು ಬರೇ ಪಪ್ಪಾಯ ನುಗ್ಗೆ ಅವನ್ನೆಲ್ಲ ಹಾಕ್ತೀರಾ, ಬಟ್ ಅದರಲ್ಲಿ ರೋಗಗಳು ಜಾಸ್ತಿ ಬರುತ್ತೆ. ಇಲ್ಲಿ ಅಂಗಾಂಶ ಕೃಷಿ ಬಾಳೆನ ಹಾಕಿದ್ರಿಂದ ನಿಮ್ಗೆ ರೋಗನು ಕಡಿಮೆ ಇರುತ್ತೆ, ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆನೆ ಆಗುತ್ತೆ ಅಂತ ಹೇಳ್ತೀನಿ ಸರ್. ಈಗ ನೀವು ಅಂಗಾಂಶ ಸಸಿಗಳನ್ನ ಉತ್ಪಾದನೆ ಮಾಡಿಕೊಡ್ತಿರಲ್ಲ, ರೈತರಿಗೆ ಏನ್ ರೇಟ್ ಅಲ್ಲಿ ಸಿಗುತ್ತೆ ಮೇಡಮ್? ಸರ್, ನಮ್ಮ ಜೈವಿಕ ಕೇಂದ್ರದಲ್ಲಿ ಬಾಳೆ ಸಸಿಗಳಿಗೆ ರೈತರಿಗೆ ಕೈಗೆಟಕುವ ದರದಲ್ಲಿ ಅಂದ್ರೆ 11 ರೂಪಾಯಿಗೆ ಒಂದು ಸಸಿನ ನಾವು ಕೊಡ್ತೀವಿ ಸರ್. ರೈತರಿಗೆ ಬೇರೆ ಕಡೆಯಲ್ಲೆಲ್ಲ 22 ಅಂದ್ರೆ ಪ್ರೈವೇಟ್ ಅಲ್ಲೆಲ್ಲ ಮಾಡಿದ್ರೆ 22-25 ರೂಪಾಯಿಗೆ ಒಂದು ಸಸಿ ಕೊಡ್ತೀವಿ, ಆದ್ರೆ ನಮ್ಮ ಜೈವಿಕ ಕೇಂದ್ರದಲ್ಲಿ ತೋಟಗಾರಿಕೆ ಇಲಾಖೆಯಿಂದ 11 ರೂಪಾಯಿಗೆ ಒಂದು ಸಸಿನ ಕೊಡ್ತೀವಿ. ಇದ್ರ ತಳಿ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಜಿ ನೈನ್ ಅಂತ, ಗ್ರ್ಯಾಂಡ್ ನೈನ್ ಅಂತ. ನಮ್ಮ ಪ್ರಯೋಗಶಾಲೆಯಲ್ಲಿ ಉತ್ಪಾದನೆ ಮಾಡ್ತಕ್ಕಂತ ತಳಿ ಯಾವ್ದು ಅಂದ್ರೆ ಜಿ ನೈನ್. ಈ ಪುಟ್ ಬಾಳೆ, ಏಲಕ್ಕಿ ಬಾಳೆ ಅಂತಾರಲ್ಲ, ಅವೆಲ್ಲ ಮಾಡಬಹುದು ಸರ್. ಅಂದ್ರೆ ಅದರಲ್ಲಿ ಸಕ್ಸಸ್ ರೇಟ್ ಅಂದ್ರೆ ಈಗ ನಾವು ಒಂದು 100 ಕಂದು ತಂದ್ರೆ ಜಿ ನೈನ್ ಎಲ್ಲ ಆದ್ರೆ 90 ಸಸಿಗಳನ್ನ ನಾವು ತೆಗಿಬಹುದು. ಯಾವ್ದೇ ಬಂದ್ರೆ 100% ಇರೋದಿಲ್ಲ, ಬಟ್ ಇದರಲ್ಲಿ 90% ಜಿ ನೈನ್ ಇರುತ್ತೆ. ನೀವು ಅದೇ ಏಲಕ್ಕಿ ಬಾಳೆ ಅವೆಲ್ಲ ತಂದ್ರೆ ಅದರಲ್ಲಿ ಅರ್ಧಕ್ಕರ್ಧ ನಮ್ಗೆ ಸಕ್ಸಸ್ ರೇಟ್ ಕಡಿಮೆ ಇದೆ. ಹಂಗಾಗಿ ನಾವು ಜಿ ನೈನ್ ಗೆ ಒತ್ತು ಕೊಡ್ತಾ ಇದೀವಿ ಸರ್. ಮೇಡಮ್, ಇದರಲ್ಲಿ ನಾವು ಸಾಕಷ್ಟು ಬಾಳೆ ಸ್ಪೆಷಲ್ ಅಂತ ಕೇಳ್ತೀವಿ, ಇದ್ರ ಬಗ್ಗೆ ಯಾವ ರೀತಿ ಮಾಹಿತಿ ತಿಳ್ಕೊಬಹುದು ಸರ್? ಇದನ್ನ ಬೆಂಗಳೂರು ಐಎಚ್ಆರ್ ಅವರಿಂದ ಸಿದ್ಧಪಡಿಸಿದ್ದಾರೆ ಸರ್, ಬಾಳೆ ಸ್ಪೆಷಲ್ ಅನ್ನೋದು. ಇದು ಏನಪ್ಪಾ ಅಂದ್ರೆ ಇದರಿಂದ ಅಧಿಕ ಇಳುವರಿ ಮತ್ತೆ ಇದಕ್ಕೆ ಬಾಳೆ ಸಸಿ ಬೇಕಾದ ಲಘು ಪೋಷಕಾಂಶಗಳನ್ನು ಕೂಡ ಇದನ್ನ ಬಾಳೆ ಸ್ಪೆಷಲ್ ಅಂತ ಹಾಕಿದ್ರೆ ಅದೆಲ್ಲ ಲಘು ಪೋಷಕಾಂಶಗಳು ಮತ್ತೆ ಅಧಿಕ ಇಳುವರಿ ಬರುತ್ತೆ ಸರ್. ಇದನ್ನ ಹೆಂಗಪ್ಪ ಸಿಂಪರಣೆ ಮಾಡ್ತಾರೆ, ಅದನ್ನ ಯಾತರ ಅಂದ್ರೆ, ಇದನ್ನ 1 ಲೀಟರ್ ನೀರಿಗೆ 5 ಗ್ರಾಮ್ನಂತೆ ಗಿಡ ನೆಟ್ಟು 5 ತಿಂಗಳ ನಂತರ, 2 ತಿಂಗಳು ಬಿಟ್ಟು, ಈಗ 5 ತಿಂಗಳು ಹಾಕಿದೀರ, ಮತ್ತೆ 2 ತಿಂಗಳು ಬಿಟ್ಟು 7 ತಿಂಗಳಿಗೆ ಒಂದ್ಸಲ, ಮತ್ತೆ 9 ತಿಂಗಳಿಗೆ ಒಂದ್ಸಲ, 11 ತಿಂಗಳಿಗೆ ಒಂದ್ಸಲ ಈ ತರ ಕೊಡ್ತಾ ಹೋದ್ರೆ ನಮ್ಗೆ ಅಧಿಕ ಇಳುವರಿನೂ ಬರುತ್ತೆ, ಅದರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯನ್ಸ್ ಅಂದ್ರೆ ಪೋಷಕಾಂಶಗಳು ಕೂಡ ಬಾಳೆ ಸಸಿಗೆ ದೊರಕುತ್ತೆ ಸರ್. ಈ ಬಾಳೆ ಸ್ಪೆಷಲ್ ಒಂದೇ ಸಾಕಾಗತ್ತಾ? ನಮ್ಮ ರೈತರು ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿಗೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಈ ತರ ಗೊಬ್ಬರನ ಕೊಡಬೇಕು, ಮತ್ತೆ ರಾಸಾಯನಿಕ ಗೊಬ್ಬರಗಳಾದ ರಂಜಕ ಮತ್ತೆ ಲಘು ಪೋಷಕಾಂಶಗಳ ಗೊಬ್ಬರಗಳು, ಜಿಂಕ್, ಬೋರನ್, ಜಿಪ್ಸಮ್ ಈ ತರ ಕೊಟ್ರೆ ಹೆಚ್ಚು ಅನುಕೂಲ ಅಂತೀರಾ? ಸರ್, ಏನಂದ್ರೆ ಬಾಳೆ ಸ್ಪೆಷಲ್ ಅನ್ನೋದು ಆರ್ಗ್ಯಾನಿಕ್ ಆಗಿದೆ, ಮತ್ತೆ ನಿಮಗೆ ಇವು ಬೇರೆವೆಲ್ಲ ಕೊಟ್ರೆ ಆ ರಾಸಾಯನಿಕ ಜೊತೆಗೆ ಬಾಳೆ ಸ್ಪೆಷಲ್ ಅನ್ನ ಕೊಟ್ರೆ ಅದು ರಿಸಲ್ಟ್ ಚೆನ್ನಾಗಿ ಬರಲ್ಲ. ನೀವು ಬಾಳೆ ಸ್ಪೆಷಲ್ ಅನ್ನ ಕೊಟ್ರೆ ಅದಾದ್ಮೇಲೆ 3 ತಿಂಗಳ ನಂತರ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಎರಡೂ ಜೊತೆಗೆ ಕೊಟ್ರೆ ರಿಸಲ್ಟ್ ಚೆನ್ನಾಗಿ ಬರಲ್ಲ, ಮತ್ತೆ ಸಸಿಗಳೆಲ್ಲ ಹಾಳಾಗುತ್ತೆ ಸರ್. ಅಂದ್ರೆ ಅಲ್ಲ, ಭೂಮಿ ಸಿದ್ಧತೆ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರ ಸೂಡಾಮನಸ್ ಅವನ್ನೆಲ್ಲ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಹಾಕಿ ನಾಟಿ ಮಾಡಿದ್ರಿಂದ ಚೆನ್ನಾಗಿ ಇದು ಬರುತ್ತೆ ಸರ್. ರಾಸಾಯನಿಕಗಳನ್ನ ತುಂಬಾ ಕಡಿಮೆ ಉಪಯೋಗಿಸ್ರಿ ಅಂತ ಹೇಳೋದು ನನ್ನ ಅನಿಸಿಕೆ. ಈ ಬಾಳೆ ಸ್ಪೆಷಲ್ ಹೇಳಿದ್ರಲ್ಲ, ಅದು ಯಾವ ಹಂತದಲ್ಲಿ ಕೊಡಬೇಕಾಗತ್ತೆ? ಈಗ ಸಸಿ ಆಗಿ ಎಷ್ಟು ತಿಂಗಳು ಅಥವಾ ಎಷ್ಟು ದಿನಗಳ ನಂತರ ಕೊಟ್ರೆ ಹೆಚ್ಚು ಅನುಕೂಲ ಅಂತ ಸರ್? ಗಿಡ ನೆಟ್ಟು 5 ತಿಂಗಳ ಆದ್ಮೇಲೆ ಕೊಟ್ರೆ ಅದಕ್ಕೆ ತುಂಬಾ ಚೆನ್ನಾಗಿ ಇಳುವರಿನೂ ಬರುತ್ತೆ, ಅದು ಪೋಷಕಾಂಶಗಳು ಕೂಡ ಸಿಗುತ್ತೆ ಸರ್. ಅದು ಬೆಳೆ ಕಟಾವಾಗ ಅಷ್ಟೊತ್ತಿಗೆ ಎಷ್ಟು ಸರಿ ಕೊಡಬೇಕಾಗುತ್ತೆ? 5 ಸಲ ಕೊಡಬೇಕಾಗುತ್ತೆ. 5 ಸಲನ ಕೊಟ್ರೆ ಗಿಡ ನೆಟ್ಟು 5 ತಿಂಗಳ ಆದ್ಮೇಲೆ 5ನೇ ತಿಂಗಳಿಗೆ ಒಂದ್ಸಲ ಕೊಡ್ತೀರಾ, 7ನೇ ತಿಂಗಳಿಗೆ ಒಂದ್ಸಲ ಕೊಡ್ತೀರಾ, 9ನೇ ತಿಂಗಳಿಗೆ ಒಂದ್ಸಲ, 11ನೇ ತಿಂಗಳಿಗೆ, ನಮ್ಗೆ 12ನೇ ತಿಂಗಳು ಇಲ್ಲ 13ನೇ ತಿಂಗಳು ಅಷ್ಟೊತ್ತಿಗೆ ನಮ್ಗೆ ಕಟಾವು ಬಂದ್ಬಿಡುತ್ತೆ. ಅಂದ್ರೆ 2 ತಿಂಗಳು ಅಂತರ ಇರಬೇಕು, 2 ತಿಂಗಳು ಅಂತರದಲ್ಲಿ ಕೊಡ್ಬೇಕು ಸರ್. ಕೊಟ್ರೆ ಅನುಕೂಲ ಆಗುತ್ತೆ ಸರ್. ಮೇಡಮ್, ಇದು ಕೊಯ್ಲಿಗೆ ಯಾವಾಗ ಬರುತ್ತೆ? ಇದೇನೋ ಹೇಳ್ತೀನಿ ಸರ್, ಅವು ಕಲ್ಚರಲ್ ಆಪರೇಷನ್ಸ್ ಅಂತ ಇರುತ್ತೆ ಸರ್. ಕೊಯ್ಲು ಅಂತಂದ್ರೆ ನಾಟಿ ಮಾಡಿದ 12 ತಿಂಗಳೊಳಗೆ ನಮ್ಗೆ ಕೊಯ್ಲಿಗೆ ಬರುತ್ತೆ. ಅದು ಹೆಂಗಪ್ಪ ಅಂದ್ರೆ ಗೊನ್ನೆ ತುದಿಲಿರ್ತಕ್ಕಂತ ಗಂಡು ಹೂ ಭಾಗ ಅನ್ನೋದು ಕೊನೆ ಕಾಯಿನ ಕಚ್ಚುತ್ತೆ, ಅವಾಗ ನಮಗೆ ಬಾಳೆ ಕೊನೆಗಳೆಲ್ಲ ಬರುತ್ತೆ. ಸೊ ಆಗ 12ರಿಂದ 12 ತಿಂಗಳು ಬರುತ್ತೆ, ಅದು ಹಾರ್ವೆಸ್ಟಿಂಗ್ ಅಂದ್ರೆ ಕೊಯ್ಲು ಅಂತ ಮಾಡ್ತೀವಿ. ಡಿ ಸಕ್ಕರಿಂಗ್ ಅಂತ ಒಂದಿದೆ, ಅದೇನಪ್ಪ ಅಂದ್ರೆ ಕೊಯ್ಲಿನ ನಂತರ ಇಲ್ಲಿ ಕಂದುಗಳೆಲ್ಲ ಸೈಡಿಗೆ ಇರ್ತವೆ ಸರ್, ಎಲ್ಲ ಮದರ್ ಬ್ಲಾಕ್ಸ್ ಅಂತ ಇರ್ತವೆ, ಅವೆಲ್ಲವೂ ಇರ್ತವೆ. ಅವು ಎಕ್ಸ್ಟ್ರಾ ಬೇಕಾಗಿರಲ್ಲ ನಮಗೆ, ನೆಕ್ಸ್ಟ್ ಈ ವರ್ಷ ಒಂದ್ ಬೆಳೆ ತಗೊಂಡ್ಮೇಲೆ ಇನ್ನೊಂದು ವರ್ಷ ಬೇಕು ಅಂದ್ರೆ ಒಂದು ಕಂದನ ಏನಂದ್ರೆ ಬಂದ ತಕ್ಷಣ ಇನ್ನೊಂದು ಕಂದು ಫಸ್ಟ್ನೇ ಕಂದಿನ ಅದನ್ನ ಉಳಿಸಿಕೊಂಡು ಇದ್ದ ಎಲ್ಲಾ ಕಂದುಗಳನ್ನ ತಗೋದ್ರೆ ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಈ ಕಂದಿಗೆ ಮಾತ್ರ ಸಿಗುತ್ತೆ. ಇದು ಸೈಡಿಗೆ ಒಂದು ಬರ ಬದಲು 5-6 ಕಂದುಗಳು ಇರ್ತವೆ, ಅವನ್ನ ತೆಗೆದ್ ಬಿಡ್ಬೇಕು ಸರ್. ತೆಗೆದಾಗ ಅದಕ್ಕೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳು ಎಲ್ಲ ಈ ಏನು ಮೊದ್ಲೇ ತಾಯಿ ಕಂದಿರುತ್ತಲ್ಲ ಅದಕ್ಕೆ ಹೋಗುತ್ತೆ. ಅವಾಗ ನಾವು ಇನ್ನೊಂದು ಬೆಳೆನ ಕೂಡ ನಾವು ತಗೋಬಹುದು ಸರ್. ಮತ್ತೆ ಬಂಜ್ ಕವರಿಂಗ್ ಅಂತ ಇರುತ್ತೆ, ಅಂದ್ರೆ ಈ ಗೊನೆಗಳಿಗೆ ಕವರಿಂಗ್ ತರ ಮಾಡಿರ್ತಾರೆ ಸರ್, ಕವರ್ ತರ ಸಿಗುತ್ತೆ. ಅದ್ರಿಂದ ಹಾಕೋದ್ರಿಂದ ನಮಗೆ ಉತ್ತಮ ಗುಣಮಟ್ಟದ ಹಣ್ಣುಗಳು ಸಿಗುತ್ತೆ, ಮತ್ತೆ ಅದಕ್ಕೆ ರೋಗಗಳು ಅಥವಾ ಕೀಟಗಳು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಮತ್ತೆ ಪ್ರಾಪಿಂಗ್ ಅಂತ ಮಾಡ್ತಾರೆ, ಈಗ ಯಾವಾಗಾದ್ರೂ ಈಗ ಗಾಳಿ ಜೋರಾಗಿ ಬಂದು ಇಲ್ಲ ಮಳೆ ಬಂದು ಗಿಡಗಳು ಬೀಳೋ ಚಾನ್ಸಸ್ ಇರುತ್ತೆ, ಆ ಟೈಮಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಈ ಕೋಲುಗಳು ಇಲ್ಲ ಕಂಬಳು ಇರ್ತಾವಲ್ಲ ಅದನ್ನ ಕೊಡೋದ್ರಿಂದ ಸ್ಟೇಕಿಂಗ್ ಅಂತ ಅಂತೀವಿ, ಅದನ್ನ ಕೊಟ್ರೆ ಬಾಳೆ ಸಸಿಗಳು ಬಾಗೋದು ಇಲ್ಲ ಬೀಳೋದು ಕಡಿಮೆ ಆಗುತ್ತೆ ಸರ್. ಹೌದು, ಈ ಬಾಳೆಗೊನೆಗಳು ತುಂಬಾ ತೂಕ ಇರೋದ್ರಿಂದ ನಾವು ಈ ತರ ಸಪೋರ್ಟ್ ಆಗಿ ಗೂಟುಗಳನ್ನ ಕೊಡೋದ್ರಿಂದ ಹೆಚ್ಚು ಅನುಕೂಲ. ಹೌದೌದು ಸರ್, ಅದನ್ನ ಪ್ರಾಪಿಂಗ್ ಅಂತ ಕರಿತೀವಿ ಸರ್. ನಾವ್ ಇತ್ತೀಚೆಗೆ ಯಾವ್ದೇ ಬೆಳೆ ಬೆಳಿಲಿಕ್ಕೆ ಹೊರಟ್ರು ರೈತರಿಗೆ ಈ ಕೀಟ ರೋಗಗಳು ಬಾಧಿ ಸಾಕಷ್ಟು ಕಂಡು ಬರುತ್ತೆ ಮೇಡಮ್. ಇದರಿಂದ ನಾವು ಪಾರಾಗಿ ಇಳುವರಿ ತಗೊಂಡು ಯಶಸ್ವಿಯಾಗ ಸಾಕಷ್ಟು ಸವಾಲಿನ ಸಂಗತಿ. ಅಂತ ಸಂದರ್ಭದಲ್ಲಿ ಬಾಳೆಗೆ ಕಂಡು ಬರ್ತಕ್ಕಂತ ಕೀಟ ರೋಗಗಳು ಯಾವ, ಅದನ್ನ ಯಾವ ರೀತಿ ನಮ್ಮ ರೈತರು ನಿರ್ವಹಣೆ ಮಾಡ್ಬೇಕಾಗತ್ತೆ? ಸರ್, ನಮ್ಮ ಬಾಳೆಯಲ್ಲಿ ಮೇನ್ ಪ್ರಮುಖವಾಗಿ ಬರದೇ ಎಲೆ ಚುಕ್ಕೆ ರೋಗ ಸರ್. ಆ ಎಲೆ ಚುಕ್ಕೆ ರೋಗ ಅಂದ್ರೆ ಎಲ್ಲರಿಗೂ ಸಿಗಟೋಕೋ ಡಿಸೀಸ್ ಅಂದ್ರೆ ಗೊತ್ತಾಗುತ್ತೆ. ಎಲೆ ಚುಕ್ಕೆ ರೋಗ ಬಂದ್ಬಿಟ್ಟು ಅದ್ರ ಲಕ್ಷಣ ಏನಪ್ಪಾ ಅಂದ್ರೆ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ಳುತ್ತೆ. ಆ ಟೈಮಲ್ಲಿ ನಾವು ಏನಾದ್ರಿಂದ ಹೆಂಗೆ ನಿಯಂತ್ರಣ ಮಾಡೋದಪ್ಪ ಅಂದ್ರೆ ಕಾರ್ಬನ್ ಡೈಜಿಮ್ ಅಥವಾ ಮ್ಯಾಂಕೋಜಬ್ ಅಂತಿರುತ್ತೆ. ಕಾರ್ಬನ್ ಡೈಜಿಮ್ ಬಂದ್ಬಿಟ್ಟು 1 gram per liter ನೀರಲ್ಲಿ ನಾವು ಅದಕ್ಕೆ ಸ್ಪ್ರೇ ಮಾಡೋದ್ರಿಂದ ಎಲೆ ಚುಕ್ಕೆ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು ಸರ್. ಇನ್ನೊಂದು ಬಂದ್ಬಿಟ್ಟು ಪನಮ ಸೊರಗು ರೋಗ ಅಂದ್ರೆ ಪನಮ ವಿಲ್ಟ್ ಅಂತ ಕರಿತೀವಿ. ಅದು ಬಂದ್ಬಿಟ್ಟು ಎಲೆಗಳ ಮೇಲೆ ಹಳದಿ ಬಣ್ಣಕ್ಕೆ ತಿರುಗಿರ್ತಾವೆ ಸರ್ ಆ ಎಲೆಗಳೆಲ್ಲ. ಅದಕ್ಕೆ ನಾವೇನಾದ್ರೆ ಬೆವೆಸ್ಟಿನ್ ಅಂತ ಒಂದು ಕೆಮಿಕಲ್ ಇದೆ. ಸೊ ಅದನ್ನ ನಾವು 2 gram per liter ಕೊಟ್ಟರೆ ಅದರಿಂದ ನಾವು ನಿಯಂತ್ರಣ ಮಾಡಬಹುದು ಸರ್ ರೋಗಗಳನ್ನ. ಈ ಕೀಟ ರೋಗಗಳು ಕಂಡು ಬಂದಾಗ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಗೊಬ್ಬರದ ಅಂಗಡಿಗೆ ಹೋಗ್ತಾರೆ. ಅವ್ರು ಯಾವ ಒಂದು 2, 3, 4 ಕ್ರಿಮಿನಾಶಕಗಳು ಕೀಟನಾಶಕಗಳನ್ನು ಕೊಡ್ತಾರೆ. ಅದರಿಂದ ಸಾಕಷ್ಟು ಖರ್ಚು. ಹಂಗಾಗ್ಬಿಟ್ಟು ನಿಮ್ಮಂತ ತಿಳಿದಿರೋ ವಿಜ್ಞಾನಿಗಳಾಗಿರ್ಬೋದು, ತೋಟಗಾರಿಕೆ ಅಧಿಕಾರಿಗಳಾಗಿರ್ಬೋದು, ಸಂಪರ್ಕ ಮಾಡಿ ಅವ್ರು ಏನ್ ಶಿಫಾರಸು ಮಾಡ್ತಾರೋ ಆ ತರ ಒಂದು ಔಷಧಿ ಕೊಟ್ಟಾಗ ಖರ್ಚುನು ಕಡಿಮೆ ಆಗುತ್ತೆ, ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದು. ಈ ತರ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಈ ತರ ರೋಗ ಕೀಟ ರೋಗ ನಿಯಂತ್ರಣಗಳ ಬಗ್ಗೆ ನಿಮ್ಮಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕ ಮಾಡೋದಕ್ಕೆ ಎಷ್ಟು ಅನುಕೂಲ? ಈ ತರ ಗೊಬ್ಬರದ ಅಂಗಡಿಗೆ ತಗೊಂಡೋಗೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತೀರಾ ಮೇಡಮ್? ಸರ್, ಅವ್ರು ಗೊಬ್ಬರದ ಅಂಗಡಿಯವರಿಗೆ ಏನಂದ್ರೆ ಅವ್ರಿಗೆ ಸೇಲ್ ಆಗ್ಬೇಕು, ಮಾರ್ಕೆಟಿಂಗ್ ಆಗ್ಬೇಕು. ಸೊ ಯಾವ್ದಕ್ಕೆ ಯಾವ್ದೋ ಒಂದು ಕೊಡ್ತಾರ ಇಲ್ಲ ಕಾನ್ಸಂಟ್ರೇಷನ್ ಜಾಸ್ತಿ ಹೇಳ್ತಾರೆ ಇದನ್ನ ಕೊಟ್ಬಿಡಪ್ಪ ಬೇಗ ಹೋಗುತ್ತೆ ಅಂತ. ಬಟ್ ನಾವು ಹಂಗಲ್ಲ, ನಾವು ನಮ್ಮ ಜೈವಿಕ ಕೇಂದ್ರ ಇರೋದೇ ರೈತರಿಗೆ ಉತ್ತಮ ಗುಣಮಟ್ಟದ ಮಾಹಿತಿನ ನೀಡಬೇಕಂತಾನೆ ಇರೋದು. ಸೊ ನಮಗೇನು ನಮಗೆ ಏನು ಓದಿರ್ತೀವೋ ತಿಳ್ಕೊಂಡಿರ್ತೀವೋ ಅಷ್ಟನ್ನ ನಾವು ರೈತರಿಗೆ ಹೇಳ್ಬೋದು. ನಾವೆಲ್ಲದನ್ನು ಯಾವ್ದೋ ಅವ್ರೇನೋ ಬಂದು ಹೇಳಿದ್ರೆ ನಾವ್ ಹೇಳಕ್ಕಾಗಲ್ಲ. ರೈತರು ಮತ್ತೆ ಇನ್ನೊಂದ್ಸಲ ನಮ್ಮ ಹತ್ರ ಬರಬೇಕು ಅಂದ್ರೆ ಉತ್ತಮವಾದ ಮಾಹಿತಿನ ನೀಡಬೇಕು. ಹಾಗಾಗಿ ನಾವೇನ್ ಮಾಡ್ತೀವಿ, ರೈತರಿಗೆ ಯಾವ ಬೆಳೆಗೆ ಯಾವ ರೋಗಕ್ಕೆ ಏನ್ ಕೊಡಬೇಕು ಅನ್ನೋದನ್ನ ನಾವು ಇಲ್ಲಿ ಉತ್ತಮವಾದ ಮಾಹಿತಿಯನ್ನ ನೀಡ್ತೀವಿ ಸರ್. ಅವ್ರಿಗೇನು ಮಾರ್ಕೆಟಿಂಗ್ ಬೇಕು, ನಮ್ಗೆ ಹಂಗಲ್ಲ. ನಮ್ಗೆ ರೈತರು ಬೆಳಿಬೇಕು, ಹೊಲ ಅನ್ನೋದು ಜಮೀನ್ ಅನ್ನೋದು ಮುಂದಿನ ಪೀಳಿಗೆಗೂ ಹೋಗ್ಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿರುತ್ತೆ ಸರ್. ನೀವು ಇಷ್ಟೆಲ್ಲ ಒಳ್ಳೊಳ್ಳೆ ಕ್ರಮಗಳು ಹೇಳಿದ್ರಿ, ಇಷ್ಟೊಂದೆಲ್ಲ ಒಂದೊಳ್ಳೆ ಕ್ರಮಗಳನ್ನ ಅನುಸರಿಸಿದ್ರೆ ನಮ್ಮ ರೈತರು ಯಾವ ಪ್ರಮಾಣದಲ್ಲಿ ಇಳುವರಿ ನಿರೀಕ್ಷೆ ಮಾಡಬಹುದು ಅಂತ ಸರ್? ಅಂಗಾಂಶ ಕೃಷಿ ಬಾಳೆ ಇಲ್ಲಾದ್ರೆ 1 acre ಹದಿನೈದು ಟನ್ನು ತಗೋಬಹುದು. ಅದೇ ಗೊನೆಗಳಲ್ಲಾದ್ರೆ 35-40 kg ಒಂದು ಗೊನೆ, ಒಂದು ಸಸಿಯಿಂದ ಬರ್ತಕ್ಕಂಥ ಗೊನೆಯಲ್ಲಿ 30-35 kg ಇರ್ತಕ್ಕಂಥ ಗೊನೆ ನಿರೀಕ್ಷೆ ಮಾಡಬಹುದು. 1 acre 15 tons ಅಷ್ಟು ನಾವು ಇಳುವರಿನ ತಗೋಬಹುದು ಸರ್. ಆದ್ರೆ ನಾವು ಕಂದು ಆದ್ರೆ ಅಷ್ಟು ಇಳುವರಿನ ತಗೊಳೋದಕ್ಕೆ ಆಗೋದಿಲ್ಲ. ನಮ್ಮ ರೈತರು ಯಾವ್ದೋ ಒಂದು ತೋಟದಿಂದ ಬೇರೆ ಕಂದು ತಮ್ಮನ್ನು ನಾಟಿ ಮಾಡಿದ್ರೆ ಅಷ್ಟೊಂದು ಇಳುವರಿ ನಿರೀಕ್ಷೆ ಬರೋದಿಲ್ಲ ಸರ್. ನಾವು ಅಂಗಾಂಶ ಕೃಷಿ ಬಾಳೆ ಸಸ್ಯಗಳನ್ನ ತಂದು ನಾಟಿ ಮಾಡಿದಾಗ ಹೆಚ್ಚು ಇಳುವರಿ ಪಡಿಬಹುದು ಸರ್. ಮೇಡಮ್, ಕೊನೆಯದಾಗಿ ಮಾರುಕಟ್ಟೆ, ನಾವು ನೋಡಿದಂಗೆ ಬೇರೆ ಬೇರೆ ಎಲ್ಲಾ ಹಣ್ಣುಗಳಿಗೂ ಸಾಕಷ್ಟು ಮಾರುಕಟ್ಟೆ ಸಮಸ್ಯೆ ಇದ್ರೆ ಬಾಳೆ ಯಾವ್ದೇ ರೀತಿ ಮಾರುಕಟ್ಟೆ ಸಮಸ್ಯೆ ಇಲ್ಲ. ಸಾಕಷ್ಟು ಜನ ರೈತರ ತೋಟಗಳಿಗೆ ವ್ಯಾಪಾರಸ್ಥರು ಬಂದು ಕಟಾವ್ ಮಾಡ್ಕೊಂಡು ಅಲ್ಲೇ ತೂಕ ಮಾಡ್ಕೊಂಡು ಅಲ್ಲೇ ದುಡ್ಡು ಕೊಟ್ಟೋಗೋದನ್ನ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಈ ಮಾರುಕಟ್ಟೆ ಅಂದ್ರೆ ಯಾವ ರೀತಿ ನಮ್ಮ ರೈತರು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ, ಮಾರುಕಟ್ಟೆ ಒಂದು ಜಾಣತನ ಉಪಯೋಗಿಸ್ಕೊಂಡ್ರೆ ಮತ್ತೆ ಯಾವ ಸಮಯದಲ್ಲಿ, ಈಗ ನಾವು ಯಾವ್ದೋ ಒಂದು ಆಷಾಢದಲ್ಲಿ ಆ ತರ ಸಮಯದಲ್ಲಿ ಬಂದ ನಾಟಿ ಮಾಡಿ ಆ ಸಮಯದಲ್ಲಿ ಬೆಳೆ ಬಂದಾಗ ಲಾಸ್ ಆಗುತ್ತೆ, ಈ ಹಬ್ಬ ಹರಿದಿನಗಳಂತ ಮದುವೆ ಸೀಸನ್ಗಳಲ್ಲಿ ಇಂತ ಸಂದರ್ಭದಲ್ಲಿ ಬಂದಾಗ ರೈತರಿಗೆ ಒಳ್ಳೆ ಬೆಲೆ ಸಿಗುತ್ತೆ. ಹಂಗಾಗ್ಬಿಟ್ಟು ಮಾರುಕಟ್ಟೆ ದೃಷ್ಟಿಯಿಂದ ಯಾವ ಸಮಯದಲ್ಲಿ ನಾಟಿ ಮಾಡಿದ್ರೆ ಅನುಕೂಲ, ಮತ್ತೆ ಮಾರುಕಟ್ಟೆನ ಯಾವ ರೀತಿ ಸೃಷ್ಟಿ ಮಾಡ್ಕೋಬೇಕು ನಮ್ಮ ರೈತರು ಅಂತ? ಮಾರುಕಟ್ಟೆ ಅನ್ನೋದಕ್ಕಿಂತ ನಮ್ಮದು ಜೈವಿಕ ಕೇಂದ್ರ ಇದೆ ಸರ್. ನೀವು ನೇರವಾಗಿ ನಮ್ಮ ಹತ್ರನೇ ಬಂದ್, ನೀವು ಪ್ರೈವೇಟ್ ಅಲ್ಲಿ ಹೋದ್ರೆ ಬೇರೆ ಇದಾಗುತ್ತೆ. ನಾವು ಸರ್ಕಾರದಿಂದ ಕೊಡ್ತಿರೋದ್ರಿಂದ ನೀವು ನಮ್ಮ ಹತ್ರನೇ ಬಂದು ತಗೊಂಡೋಗ್ಬೋದು ಸಸಿಗಳನ್ನ. ಮತ್ತೆ ಇಲ್ಲಿಂದ ಸಸಿಗಳು ಏನ್ ತಗೊಂಡೋಗಿರ್ತಾವ, ರೈತರು ಅಲ್ಲಿಗೆ ಜಮೀನ್ ಹತ್ರನೇ ಬಂದು ತಗೊಂಡೋಗ್ತಾರೆ ಸರ್. ಅಲ್ಲಿ ನಮ್ಗೆ ಮಾರುಕಟ್ಟೆ ಅಲ್ಲಿ ಹೋದ್ರೆ ಅಲ್ಲಿ ದಲ್ಲಾಳಿಗಳ ಕಾಟ ಜಾಸ್ತಿ ಇರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಜಮೀನುಗಳಲ್ಲೇ ಬಂದು ತಗೊಂಬಂದ್ರೆ ನೀವು ಡೈರೆಕ್ಟ್ ಆಗಿ ಮತ್ತೆ ರೈತರಿಗೆ ಜನಗಳಿಗೆ ನಾವು ಹಣ್ಣುಗಳನ್ನ ಮಾರಬಹುದು ಸರ್. ಮಾರುಕಟ್ಟೆದ ಏನು ಅಂತ ಸಮಸ್ಯೆ ಇಲ್ಲ, ಅಂತ ಸಮಸ್ಯೆ ಇಲ್ಲ ಬಾಳೆಗೆ. ನಮ್ಮ ರೈತರಿಗೆ ಏನ್ ರೇಟ್ ಸಿಗುತ್ತೆ ಮೇಡಮ್ ಮಾರುಕಟ್ಟೆಯಲ್ಲಿ? ನಾವು ಬೆಳೆದಾಗ ಹೇಳಿದ್ರೆ ಒಂದು ಗೊನೆ 35-40 kg ತೂಕದವರೆಗೂ ಬೆಳಿಬಹುದು ನಮ್ಮ ರೈತರು ಅಂತ ಹೇಳ್ತಾರೆ, ಏನ್ ರೇಟ್ ಸಿಗುತ್ತೆ ರೈತರಿಗೆ? ಈ ಅಂಗಾಂಶ ಕೃಷಿಯು ಅಂತಾನೆ ಅವ್ರು ಇದ್ ಮಾಡಿದ್ರೆ 15-18 rupees ವರೆಗೂ ನಮ್ಗೆ ಸಿಗುತ್ತೆ. ನಮ್ಗೆ ಇಳುವರಿ ಚೆನ್ನಾಗ್ ಬರಬೇಕು, ಸ್ವಲ್ಪ ರೇಟ್ ಒಂದು 2-3 rupees ಕಡಿಮೆ ಆದ್ರೂ ಇಳುವರಿ ನೀವ್ ಹೇಳ್ದಂಗ 35-40 kg ಬಂದಾಗ ಇಳುವರಿಯಲ್ಲೇ ಸಾಕಷ್ಟು ತೂಕ ಬಂದ್ರೆ ನಮ್ಗೆ ಹೆಚ್ಚು ಲಾಭದಾಯಕ. ಕೊನೆದಾಗಿ ಮೇಡಮ್, ನಮ್ಮ ಈ ಅಂಗಾಂಶ ಕೃಷಿ ಬೆಳೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಕಂದುಗಳನ್ನ ತಂದು ಒಂದು ಜಮೀನಿಂದ ಇನ್ನೊಂದು ಜಮೀನಿಗೆ ನೀವು ತಂದು ಹಾಕೋದನ್ನ ಬಿಟ್ಟು ಅಂಗಾಂಶ ಕೃಷಿ ಬಾಳೆನ ಹಾಕೋದ್ರಿಂದ ನಾವಿಲ್ಲಿ ಉತ್ತಮ ಗುಣಮಟ್ಟದ ಸಸಿಗಳನ್ನ ಕೊಡ್ತೀವಿ. ರೋಗ ಮುಕ್ತ ಸಸಿಗಳನ್ನ ಕೊಡೋದ್ರಿಂದ ನೀವು ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನೇ ನಿಮ್ಮ ಜಮೀನಿನಲ್ಲಿ ಬೆಳಿಬೇಕು ಅಂತ ನಾನು ಹೇಳ್ತೀನಿ. ಕಂದುಗಳನ್ನ ಬೆಳೆಯೋದ್ರಿಂದ ಅದರಲ್ಲಿ ನಿಮ್ಗೆ ಇಳುವರಿನೂ ಬರಲ್ಲ, ಅದರಲ್ಲಿ ತುಂಬಾ ರೋಗಗಳು ಎಲ್ಲ ಇರ್ತವೆ. ಯಾಕಂದ್ರೆ ಆ ಜಮೀನಿನಲ್ಲಿ ಏನ್ ಬೆಳೆದಿದ್ದಾರೋ ಗೊತ್ತಿಲ್ಲ, ಆ ಜಮೀನಿನ ಮಣ್ಣಿನೇ ಬೇರೆ ಇರುತ್ತೆ, ನಿಮ್ಮ ಜಮೀನಿನ ಮಣ್ಣೇ ಬೇರೆ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಪ್ರಯೋಗಾಲಯದಲ್ಲಿ ಬೆಳೆದಿರೋದ್ರಿಂದ ಕಂಟ್ರೋಲ್ ಕಂಡೀಷನ್ ಅಲ್ಲಿ ಬೆಳೆದಿರ್ತೀವಿ, ಅದರಲ್ಲಿ ನಿಮ್ಗೆ ಯಾವುದೇ ರೋಗಗಳು ಇರೋದಿಲ್ಲ, ಏನು ಇರೋದಿಲ್ಲ. ಅಧಿಕ ಸಸ್ಯ ಅಭಿವೃದ್ಧಿಗಳನ್ನ ಮಾಡೋದ್ರಿಂದ ನಮ್ಗೆ ಇಲ್ಲಿ ನಿಮ್ಗೆ ಅಡ್ವಾಂಟೇಜ್ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನೇ ನಿಮ್ಮ ಜಮೀನಿನಲ್ಲಿ ಬೆಳೆಯಿರಿ ಅಂತ ನನ್ನ ಕಡೆಯಿಂದ ಮಾಹಿತಿನ ಹೇಳಕ್ ಇಷ್ಟಪಡ್ತೀನಿ ಸರ್. ಮೇಡಮ್, ಇದು ಅಂಗಾಂಶ ಕೃಷಿ ಬಾಳೆನ ಬೆಳಿಬೇಕಂತ ರೈತರು ಆಸಕ್ತಿ ಪಟ್ರೆ ಸಸಿಗಳು ಎಲ್ಲೆಲ್ಲಿ ಸಿಗ್ತಾವೆ ಮೇಡಮ್? ಸರ್, ಇವು ನಮ್ಮ ತೋಟಗಾರಿಕೆ ಇಲಾಖೆಯಿಂದ 6 ಜೈವಿಕ ಕೇಂದ್ರಗಳಿದ್ದಾವೆ ಸರ್. ಎಲ್ಲಾ ಜೈವಿಕ ಕೇಂದ್ರಗಳಲ್ಲೂ ಕೂಡ ನಿಮಗೆ ಅಂಗಾಂಶ ಕೃಷಿ ಬಾಳೆ ಸಸಿಗಳು ದೊರೆಯುತ್ತೆ ಸರ್. ಅವು ಬಂದ್ಬಿಟ್ಟು ಪಂದ್ಲೈದಾಗಿ ದಾವಣಗೆರೆ, ಮತ್ತೆ ಹುಳಿಮಾವು ಬೆಂಗಳೂರಲ್ಲಿ ಸಿಗುತ್ತೆ, ಮೈಸೂರು, ಬೀದರು, ಬೆಳಗಾಮು, ಈ 5 ಜೈವಿಕ ಕೇಂದ್ರಗಳಲ್ಲಿ ಕೂಡ ನಿಮಗೆ ಅಂಗಾಂಶ ಕೃಷಿ ಬಾಳೆ ಸಸಿಗಳು ದೊರೆಯುತ್ತೆ ಸರ್. ದೊರೆಯುತ್ತೆ, ಬಹಳ ಸಂತೋಷ ಮೇಡಮ್. ಇಲ್ಲಿವರೆಗೂ ಈ ಅಂಗಾಂಶ ಕೃಷಿ ಬಾಳೆ ಹಾಗೂ ಉತ್ಪಾದನೆ ಅದರ ಪ್ರಾಮುಖ್ಯತೆ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ರಿ. ಈ ವಿಷಯದ ಬಗ್ಗೆ ನಮ್ಮ ರೈತರಿಗೆ ಇನ್ನು ಏನಾದ್ರೂ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಸರ್, ನಮ್ಮದು ಜೈವಿಕ ಕೇಂದ್ರ ದಾವಣಗೆರೆ ಇದೆ, ನೀವು ನೇರವಾಗಿ ಅಲ್ಲಿ ಬಂದು ನಮ್ಮನ್ನ ಭೇಟಿ ಮಾಡಬಹುದು. ಇಲ್ಲ, ಹೆಚ್ಚಿನ ಮಾಹಿತಿಗಾಗಿ ಬೇಕಂದ್ರೆ ನನ್ನ ಮೊಬೈಲ್ ನಂಬರ್ ಇದೆ, ತಗೊಳ್ಳಿ, 8197954070. ಮತ್ತೊಮ್ಮೆ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ, 8197954070. ಬಹಳ ಸಂತೋಷ ಮೇಡಮ್. ಇಲ್ಲಿವರೆಗೂ ಅಂಗಾಂಶ ಕೃಷಿ ಬಾಳೆಯ ಉತ್ಪಾದನೆ ಹಾಗೂ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತ ಬಂದ್ರೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಈ ಎಲ್ಲ ಅನುಕೂಲಗಳು ಪಡ್ಕೊಂಡು ಈ ಬಾಳೆ ಕೃಷಿಯನ್ನು ಮಾಡಲಿ, ನಮ್ಮ ರೈತರು ಹೆಚ್ಚು ಹೆಚ್ಚು ಇಳುವರಿಯನ್ನು ಪಡೆದು ಅವರು ಲಾಭ ಗಳಿಸಲಿ. ಆಕಾಶವಾಣಿ ಪರವಾಗಿ ತಮ್ಮ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು. ಇದುವರೆಗೂ ಅಂಗಾಂಶ ಕೃಷಿ ಬಾಳೆ ಸಸಿ ಉತ್ಪಾದನೆ ಹಾಗೂ ಪ್ರಾಮುಖ್ಯತೆ ಕುರಿತು ದಾವಣಗೆರೆ ಅಂಗಾಂಶ ಕೃಷಿ ಪ್ರಯೋಗಾಲಯ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಶ್ವಿನಿ ಟಿಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223. ಈಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡು ಕರ್ನಾಟಕದಲ್ಲಿ ಬಹುಪಾಲು ಸ್ಥಳಗಳಲ್ಲಿ ಮಳೆ ಸಂಭವವಿತ್ತು. ಉತ್ತರ ಒಳನಾಡು ಕರ್ನಾಟಕದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಮಳೆಯಾಯಿತು. ಬಳ್ಳಾರಿ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳು ಸೇರಿದಂತೆ ಹಲವು ಸ್ಥಳಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆಯೊಂದಿಗೆ ನಿರಂತರ ಗಾಳಿಯ ವೇಗವು ಗಂಟೆಗೆ 40-50 ಕಿಲೋಮೀಟರ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 27 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025, ವಿಜ್ಞಾನಿಗಳ ನಡೆ, ರೈತರ ಕಡೆ. ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಪೂರ್ವ ಮುಂಗಾರು 2025 ಅಭಿಯಾನ ದಿನಾಂಕ 29/5/2025 12/6/2025 ಜರುಗಲಿದೆ. ಭಾರತ ಸರ್ಕಾರದ ಕೃಷಿ ಸಚಿವಾಲಯದ ಮಹತ್ವದ ಕಾರ್ಯಕ್ರಮ ಇದಾಗಿದೆ. ಕಾರ್ಯಕ್ರಮವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಹಾಗೂ ಇದರ ನಾನಾ ಅಂಗಸಂಸ್ಥೆಗಳು, ಜಿಲ್ಲಾ ಪಂಚಾಯಿತಿ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಮೀನುಗಾರಿಕಾ ಇಲಾಖೆ, ಪಶುಸಂಗೋಪನೆ ಹಾಗೂ ಪಶುವೈದ್ಯ ಸೇವಾ ಇಲಾಖೆ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ಆತ್ಮ ಯೋಜನೆ ಹಾಗೂ ಇತರೆ ಸ್ಥಳೀಯ ಕೃಷಿಗೆ ಸಂಬಂಧಿಸಿದ ಸಂಸ್ಥೆಗಳ ಸಹಯೋಗದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೊಸ ತಾಂತ್ರಿಕತೆಗಳು ಲಭ್ಯವಾಗುವಂತೆ ಅಭಿಯಾನವನ್ನು ಏರ್ಪಡಿಸಲಾಗಿದೆ.

ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2810 ಗರಿಷ್ಠ 7410 ರೂಪಾಯಿಗಳು. ತಿಪ್ಪಟೂರು ಮಾರುಕಟ್ಟೆಯಲ್ಲಿ ಕೊಬ್ಬರಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 20,000 ರೂಪಾಯಿಗಳು, ಗರಿಷ್ಠ 11,809 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 8,500 ರೂಪಾಯಿಗಳು, ಗರಿಷ್ಠ 9,000 ರೂಪಾಯಿಗಳು. ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ 27,000 ರೂಪಾಯಿಗಳು, ಗರಿಷ್ಠ 27,900 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ 3,000-4,000 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕನಿಷ್ಠ 2,500-3,000 ರೂಪಾಯಿಗಳು. ಹುರುಳಿಕಾಯಿ 4,500-5,000 ರೂಪಾಯಿಗಳು. ಬೀಟ್ರೂಟ್ 1,600-2,000 ರೂಪಾಯಿಗಳು. ಹಾಗಲಕಾಯಿ 3,500-4,000 ರೂಪಾಯಿಗಳು. ಸೋರೆಕಾಯಿ 1,000-1,500 ರೂಪಾಯಿಗಳು. ಬದನೆಕಾಯಿ 800-1,500 ರೂಪಾಯಿಗಳು. ಗೋರಿಕಾಯಿ 3,000-3,800 ರೂಪಾಯಿಗಳು. ಎಲೆಕೋಸು 600-1,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ 4,000-4,500 ರೂಪಾಯಿಗಳು. ಕ್ಯಾರೆಟ್ 1,500-2,500 ರೂಪಾಯಿಗಳು. ಹೂಕೋಸು 1,600-2,500 ರೂಪಾಯಿಗಳು. ಸಪೋಟ 2,000-3,000 ರೂಪಾಯಿಗಳು. ಕೊಬ್ಬರಿ ಕನಿಷ್ಠ ಮತ್ತು ಗರಿಷ್ಠ 15,000 ರೂಪಾಯಿಗಳು. ಸೌತೆಕಾಯಿ 1,500-2,000 ರೂಪಾಯಿಗಳು. ನುಗ್ಗೆಕಾಯಿ 3,000-3,500 ರೂಪಾಯಿಗಳು. ಬೆಳ್ಳುಳ್ಳಿ 5,000-9,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 3,500-4,000 ರೂಪಾಯಿಗಳು. ಕರ್ಬೂಜ 1,000-1,500 ರೂಪಾಯಿಗಳು. ನವಿಲುಕೋಸು ಕನಿಷ್ಠ 2,400-3,000 ರೂಪಾಯಿಗಳು. ಬೆಂಡೆಕಾಯಿ 3,500-4,000 ರೂಪಾಯಿಗಳು. ನಿಂಬೆಹಣ್ಣು 1,600-2,000 ರೂಪಾಯಿಗಳು. ಮೆಕ್ಕೆಜೋಳ 2,260-2,350 ರೂಪಾಯಿಗಳು. ಮಾವಿನಹಣ್ಣು 5,000-6,000 ರೂಪಾಯಿಗಳು. ಈರುಳ್ಳಿ 1,000-2,100 ರೂಪಾಯಿಗಳು. ಭತ್ತ 1,706-2,451 ರೂಪಾಯಿಗಳು. ಪಪ್ಪಾಯಿ 800-1,500 ರೂಪಾಯಿಗಳು. ಅನಾನಸ್ 3,000-3,800. ದಾಳಿಂಬೆ 4,000-4,500 ರೂಪಾಯಿಗಳು. ಆಲೂಗಡ್ಡೆ ಕನಿಷ್ಠ 2,000-2,500 ಗರಿಷ್ಠ 2,500 ರೂಪಾಯಿಗಳು. ಮೂಲಂಗಿ ಕನಿಷ್ಠ 1,400-2,000 ರೂಪಾಯಿಗಳು. ರಾಗಿ ಸ್ಥಳೀಯ 3,000-3,606 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ 2,440-2,500 ರೂಪಾಯಿಗಳು. ಅಕ್ಕಿ ಮಧ್ಯಮ 2,800-3,010 ರೂಪಾಯಿಗಳು. ಹೀರೆಕಾಯಿ 3,500-4,000 ರೂಪಾಯಿಗಳು. ಸೀಮೆ ಬದನೆಕಾಯಿ 2,500-3,000 ರೂಪಾಯಿಗಳು. ಸುವರ್ಣಗೆಡ್ಡೆ 3,000-3,800 ರೂಪಾಯಿಗಳು. ಸಿಹಿಗೆಣಸು 3,000-3,500 ರೂಪಾಯಿಗಳು. ಸಿಹಿ ಕುಂಬಳಕಾಯಿ 300-500 ರೂಪಾಯಿಗಳು. ಹುಣಸೆಹಣ್ಣು ಕನಿಷ್ಠ ಮತ್ತು ಗರಿಷ್ಠ 5,000 ರೂಪಾಯಿಗಳು. ತೊಂಡೆಕಾಯಿ 3,000-3,800 ರೂಪಾಯಿಗಳು. ಟೊಮ್ಯಾಟೊ 800-1,500 ರೂಪಾಯಿಗಳು. ಕಲ್ಲಂಗಡಿ 1,000-1,500 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆಯಲ್ಲಿ ಕಡಲೆಕಾಯಿ ಬೀಜ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 8,464 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಗಿರಿ ಬೆಟ್ಟವೋ ಹೊನಂಜುಂಡ ನಂದಾಲಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಕೋನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸ್ವಾಳದ ಗಿಡ ಹುಟ್ಟಿತೋ ನಂಜುಂಡ ದಾಸ್ವಾಳದ ಗಿಡ ಹುಟ್ಟಿತೋ